ವಸಂತ ಬರೆದನು ಒಲವಿನ ಓಲೆ ಚಿಗುರಿದ ಎಲೆ ಎಲೆ ಮೇಲೆ ಪಂಚಮದಲ್ಲಿ ಹಾಡಿತು ಕೋಗಿಲೆ ಪ್ರೇಮಿಗೆ ಓರ್ವಡೆನಲ್ಲಿ ಪ್ರೇಮಿಗೆ ಓರ್ವಡೆನಲ್ಲಿ ಮಧುಮಯ ಯೌವನ ಮೈಮನ ತುಂಬಿ ಮೆರೆದಿ ಹವಸಂತ ಕಾಲ ತೀರದ ಆಸೆಯ ಆರದ ಉರಿಯ ವಿರಹಿಗೆ ತಂದಿಹ ಕಾಲ ವಿರಹಿಗೆ ತಂದಿಹ ಕಾಲ ವಸಂತ ಬರೆದನು ಒಲವಿನ ಓಲೆ ಚಿಗುರಿದ ಎಲೆ ಎಲೆ ಕದಲಿ ಹೊಮ್ಮಿ ಚಿಂವಾನದ ಕಾಲ ಬಗೆ ಬಗೆ ಬಣ್ಣದ ಕಾಮನ ಬಿಲ್ಲು ಎಲ್ಲೆಡೆ ಕಾಣುವ ಕಾಲ ಆಸರೆ ಕೋರಿ ತೋಳನು ಬಳಸುವ ಕಾಲ ತೋಳನು ಬಳಸುವ ಕಾಲ ಮಗಳೇ